ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆ ಅಡಿ ಸಾಲ ಪಡೆದ ಎಣ್ಣೆಗಾಣ ಪ್ರಾರಂಭ ಮಾಡಿರುವ ಯುವ ಪದವೀಧರ ಜಿ ಪ್ರಕಾಶ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. ಇನ್ನು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಂದಿಹಾಳ್ ಗ್ರಾಮದ ಗದ್ದೆಪ್ಪ ಹಾಗೂ ಸಂಗಡಿಗರಿಂದ ಕಣಿಹಲಗೆ ವಾದನ. ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳಿ, ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆಯಡಿ ಸಾಲ ಪಡೆದ ಎಣ್ಣೆಗಾಣ ಪ್ರಾರಂಭ ಮಾಡಿರುವ ಯುವ ಪದವೀಧರ ಜಿ ಪ್ರಕಾಶ್ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತಕ್ಕಂಥದ್ದು, ಅಂದರೆ PMEGP ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಯೋಜನೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಯೋಜನೆ ಈಗಾಗಲೇ ಜಾರಿಯಲ್ಲಿದೆ. ಈ ಒಂದು ಯೋಜನೆಯಡಿ ಹಲವಾರು ಜನ ಯುವಕರು ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡಿದ್ದಾರೆ, ಅಂದರೆ ತಮ್ಮದೇ ಆದಂಥ ಸ್ವಂತ ಉದ್ಯೋಗವನ್ನು ಮಾಡ್ಕೊಂಡ್ಬಿಟ್ಟು ಆ ಉದ್ಯೋಗದ ಮುಖಾಂತರ ಸರ್ವಿಸನ್ನು ಕೊಡೋದು, ಜೊತೆಗೆ ಅರ್ನಿಂಗನ್ನು ಮಾಡ್ತಕ್ಕಂಥದ್ದು, ಅಂದರೆ ಲಾಭವನ್ನು ಪಡಿತಕ್ಕಂಥದ್ದು ಹಲವಾರು ಒಂದು ಬಿಸ್ನೆಸ್ ಇರ್ಬೋದು, ಉದ್ದಿಮೆಗಳಿರ್ಬೋದು, ಸಣ್ಣ ಸಣ್ಣ ಕೈಗಾರಿಕೆಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಅಥವಾ ಯಾವುದೇ ಸ್ವಂತ ಅವರಲ್ಲಿರ್ತಕ್ಕಂಥ ಸ್ಕಿಲ್ಲನ್ನು ಉಪಯೋಗ ಮಾಡಿಕೊಂಡು ತಯಾರು ಮಾಡ್ತಕ್ಕಂಥ ಕೆಲವೊಂದು ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಹಲವಾರು ಉದ್ಯೋಗ ಅವಕಾಶಗಳಲ್ಲಿ ತೊಡಕೊಂಡಂಥ ಯುವಕರನ್ನ ನಾವು ನೋಡಿದ್ದೀವಿ. ಅದೇ ರೀತಿ ನಮ್ಮ ರಾಯಚೂರಿನಲ್ಲಿ ಜಿ ಪ್ರಕಾಶ್ ಅಂತೇಳಿ ಇವರು ಇದೇ ಒಂದು ಯೋಜನೆಯಡಿ PMEGP ಒಂದು ಯೋಜನೆಯಡಿ ಸ್ಟಾರ್ಟಪ್ಪನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ಎಣ್ಣೆಗಾಣವನ್ನು ಹಾಕಿ ಎಣ್ಣೆ ಉತ್ಪಾದನೆಯನ್ನು ಮಾಡಿ ಸ್ಥಳೀಯವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆಯಡಿ ಯಾವ ರೀತಿ ಲಾಭ ಪಡ್ಕೊತಾ ಇದ್ದಾರೆ, ಜೊತೆಗೆ ಯಾವ್ಯಾವ ಎಣ್ಣೆಗಳ ಉತ್ಪಾದನೆ ಮಾಡಿ ಗಾಣವನ್ನು ಮಾಡಿ ಗಾಣಕ್ಕೆ ಹಾಕಿ ಎಣ್ಣೆ ಉತ್ಪಾದನೆ ಮಾಡಿ ಮಾರ್ತಾ ಇದ್ದಾರೆ, ಹೇಗೆ ಕ್ವಾಲಿಟಿ ಇರ್ಬೋದು, ಅದಕ್ಕೆ ಯಾವ ರೀತಿ ಪ್ರಾರಂಭ ಮಾಡಿದರು, ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ರು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಪ್ರಕಾಶ್ ಅವರು ಹಂಚ್ಕೋತಾ ಇದ್ದಾರೆ. ಪ್ರಕಾಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಕಾಶ್ ಅವರು ತಾವು ಮೂಲತಃ ಓದಿರೋದೇನು? ಕಾಲೇಜು ಅಂದರೆ ನಾನು ಮಾಡಿರೋದು MSc ಬಯೋಟೆಕ್ನಾಲಜಿ. ನಾನೆಲ್ಲ ಓದಿರೋದು ಗ್ರ್ಯಾಜುಯೇಷನ್ವರೆಗೆ ರಾಯಚೂರಲ್ಲೇ ಓದಿರೋದು, MSc ಬಂದು ಗುಲ್ಬರ್ಗ ಯೂನಿವರ್ಸಿಟಿಲಿ ಓದಿರೋದು. MSc ಆದಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಒಂದು ಜಾಪನೀಸ್ ಕಂಪನಿ, ಅವ್ರಿಗೆ ರೆಪ್ರೆಸೆಂಟ್ ಮಾಡೋ ಕಂಪನಿ ಇಂಡಿಯಾನಲ್ಲಿದೆ, ಅವ್ರ ಕಂಪನಿ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಅರೌಂಡ್ 13 ವರ್ಷ ನಾನು ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ. ನಮ್ಮ ಕಂಪನಿ, ಆ ಕೆಲಸ ಮಾಡ್ತಿರೋ ಕಂಪನಿ ಅವರು ಟೆಕ್ನಾಲಜಿ ಆಮೇಲೆ ಅಪ್ಲಿಕೇಶನ್ ಸಪೋರ್ಟ್ ಈ ಫಾರ್ಮಾ ಆ್ಯಂಡ್ ಫುಡ್ ಇಂಡಸ್ಟ್ರಿ ಕೊಡ್ತಾಯಿದ್ರು. ಸೊ ಹಂಗಾಗಿ ನಮಗೆ ಫಾರ್ಮಾ ಮತ್ತು ಫುಡ್ ಇಂಡಸ್ಟ್ರಿ ತುಂಬ ಹತ್ತಿರದಿಂದ ನಾನು ಕೆಲಸ ಮಾಡಿದ್ದೀನಿ, ಸ್ಪೆಷಲಿ ಇನ್ ಟೆಸ್ಟಿಂಗ್ ಫೆಸಿಲಿಟೀಸ್, ಫಾರ್ಮಾ ಟೆಸ್ಟಿಂಗ್ ಆಗಲಿ ಫುಡ್ ಟೆಸ್ಟಿಂಗ್ ಆಗಲಿ. ಸೊ ತುಂಬ ಹತ್ತಿರದಿಂದ ಐ ನೋ ದ ಇಂಪ್ಯೂರಿಟಿ ಲೆವೆಲ್ಸ್, ಆ ನಾಲೆಜ್ ಇತ್ತು ಮುಂಚೆಯಿಂದನೂ ಫುಡ್ಡಲ್ಲಿ ವರ್ಕ್ ಮಾಡಿದ್ರೆ. ಎಸ್ ಎಸ್ ಮಾಡಿದೆ ಸರ್. ಈಗ ತಾವು ವಿಲೇಜ್ ಆಯಿಲ್ ಮಿಲ್ ಅಂತಕ್ಕಂಥದ್ದು ಒಂದು ಯುನಿಟನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇರ್ತಕ್ಕಂಥ ಫುಡ್ ಪ್ರೊಸೆಸಿಂಗ್ ಒಂದು ಏನು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ತಾವು ವಿಲೇಜ್ ಆಯಿಲ್ ಮಿಲ್ ಅಂತೇಳಿ ಹಾಕ್ಕೊಂಡಿದ್ದೀರಿ. ಯಾಕೆ ಈ ಒಂದು ಇದಕ್ಕೆ ಬರಬೇಕು, ಆಯಿಲ್ ಮಿಲ್ಲನ್ನು ಹಾಕಬೇಕು ಅಂತಕ್ಕಂಥದ್ದೊಂದು ಹೇಗೆ ಬಂತು ತಮಗೆ? ಈ ಪ್ರಾಜೆಕ್ಟ್ ಹೆಂಗೆ ಅಂದರೆ, ಒಂದು 2.5 years ಹಿಂದೆ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕೆ ಆರ್ ಪುರಮಲ್ಲಿ, ಲೈಕ್ ನನ್ನ ಕೋಬ್ರದರ್ ಜೊತೆಗೆ ನಾನು ಅವ್ರ ಫ್ರೆಂಡ್ ಇದ್ದರು. ಸೊ ಅವರು ಒಂದು ಸ್ಮಾಲ್ ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ನಾವು ಅದ್ರ ಜೊತೆಗೆ ಲೈಕ್ ವಿ ವೆರ್ ಪಾರ್ಟ್ ಆಫ್ ದ್ಯಾಟ್. ಅವರು ಇದು ಗಾಣದ ಆಯಿಲ್ ಮಿಲ್ಲೇ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ನಾವು ಅದರಲ್ಲಿ ತುಂಬ ಹತ್ತಿರದಿಂದ ಕೆಲಸ ಮಾಡಿದ್ವಿ. ಇನಿಷಿಯಲಿ ವಿ ಹೆಲ್ಪ್ ದೆಮ್, ಯಾವತ್ತು ನಮ್ಗೆ ಮಾಡ್ಬೇಕನ್ನೋದು ಇರಲಿಲ್ಲ, ಅವ್ರದ್ದೊಂದು ಪ್ರಾಜೆಕ್ಟ್ ಇತ್ತು ಅದರಲ್ಲಿ ನಾವು ತುಂಬ ಸಪೋರ್ಟ್ ಮಾಡಿದ್ವಿ. ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ಒಳ್ಳೆ ಮಷಿನ್ ತೊಗೊಂಬರೋದಾಗಲಿ, ಆಮೇಲೆ ಅದನ್ನು ಪ್ರೋಸೆಸ್ ಹೈಜೀನಾಗಿ ಹೆಂಗೆ ಮೇಂಟೈನ್ ಮಾಡ್ಬೋದು, ಆಮೇಲೆ ಮಾರ್ಕೆಟಿಂಗ್ಗೆ ಹೌ ಟು ರೀಚ್ ಕಸ್ಟಮರ್ಗೆ ರೀಚ್ ಹೆಂಗೆ ಆಗೋದು, ಅದನ್ನೆಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಸೊ ಅದೆಲ್ಲೋ ಒಂದು ಕಡೆ ಆ ಪ್ರಾಜೆಕ್ಟ್ ತಲೆಯಲ್ಲಿ ಇತ್ತು, ಬಟ್ ಯಾವತ್ತು ಮಾಡ್ತೀವಿ ಅನ್ನೋದು ಅವಾಗ ಅನ್ಕೊಂಡಿರಲಿಲ್ಲ, ಮಾಡಬೇಕು ಅಂತಿತ್ತು ನಿಮಗೆ. ನಾನು ಮಾಡ್ಬೇಕಂತ ಆ ಪ್ರಾಜೆಕ್ಟ್ ತಲೆಯಲ್ಲಿ ಇತ್ತು. ಅಂಡ್ ಲೈಕ್ ಮೈಂಡ್ಸ್ ಕಲಿತವಂತಾರಲ್ಲ ಸರ್, ಹಂಗಾಗಿ ಡಾಕ್ಟರ್ ನಮ್ಮ ಉದಯ್ ಕುಮಾರ್ ನಿಧೋಣಿ ಅವರು, ಸೊ ಹೀ ಈಸ್ ಪ್ರೊಫೆಸರ್ ಅಂಡ್ ಹೆಡ್ ಇನ್ ಫುಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರು. ಸೊ ಅವ್ರ ಜೊತೆಗೆ ನಾನು ತುಂಬ ಹತ್ತಿರದಿಂದ ಒಂದು 12 years ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕಂಪನಿಯಿಂದ ಅವ್ರ ಜೊತೆಗೆ ನಾವು ತುಂಬ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ಸ್ ಎಲ್ಲ ತುಂಬ ಕೆಲಸ ಮಾಡಿದ್ವಿ ಜೊತೆಗೆ. ಸೊ ಈ ಥರ ಒಂದು 1 point of timing ಬಂತು ಡಿಸ್ಕಷನ್ನು. ಅಲ್ಲಿ ನಾವು ಓಕೆ ಐ ಪ್ರಪೋಸ್ ದಿಸ್ ಸರ್, ಈ ಥರ ಒಂದು ಪ್ಲ್ಯಾನ್ ಇತ್ತು ಮಾಡಿದ್ವಿ, ಬೆಂಗಳೂರಲ್ಲಿ ಸ್ವಲ್ಪ ಗೊತ್ತಿತ್ತು ಇದ್ರ ಬಗ್ಗೆ, ಏನಾದರೂ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಕೋಪ್ ಇದೆಯಾ ಅಂತ. ಅವರು ಸ್ಪೆಷಲಿ ಡಾಕ್ಟರ್ ಉದಯ್ ಕುಮಾರ್ ನಿರೋಣಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ವಿಜನರಿ ಪರ್ಸನ್. ಅವರು ಯಾವುದಕ್ಕೂ ಇಲ್ಲ ಆಗಲ್ಲ ಅನ್ನೋದಿರಲ್ಲ ಅವ್ರ ಹತ್ರ. ಅವ್ರೇನಂದ್ರೆ ಮಾಡಬೇಕು ಹೆಂಗೆ ಮಾಡಬೇಕು ಯಾವಾಗಲೂ ಅದೇ ಥರ. ಅವ್ರಿಗೆ ಒಂದೇ ಹೇಳ್ತಾ ಇದ್ರು ನಮಗೆ, ಎನಿಥಿಂಗ್ ಯು ಡೂ ಇಟ್ ಈಸ್ ಅ ಸರ್ವಿಸ್, ಇಟ್ ಈಸ್ ನಾಟ್ ಅ ಬಿಸ್ನೆಸ್, ಇಟ್ ಈಸ್ ಅ ಸರ್ವಿಸ್ ಅಂತಿದ್ರು. ನಮಗೂ ಅದೇ ಹೇಳ್ಕೊಟ್ರು, ಲೈಕ್ ಕ್ವಾಲಿಟಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿ, ಇಟ್ ಈಸ್ ಅ ಸರ್ವಿಸ್, ನಿಮ್ಗೆ ದುಡ್ಡು ಬರುತ್ತೆ, ನೀವು ಮಾಡಿರೋ ದುಡ್ಡು ನಿಮ್ಗೆ ಬರುತ್ತೆ, ಒಳ್ಳೆ ಕ್ವಾಲಿಟಿ ಕೊಡೋದು. ಮುಂಚೆ ಹಂಗಿರ್ಲಿಲ್ಲ ಸರ್, ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಇಟ್ ವಾಸ್ ಅ ಮ್ಯಾಂಡೇಟ್ ಫಾರ್ ಎನಿ ಬಿಸ್ನೆಸ್ ಮ್ಯಾನ್. ಇವತ್ತೇನಾಗಿದೆ, ಕ್ವಾಲಿಟಿ ಪ್ರಾಡಕ್ಟ್ ಕೊಡೋದೇ ಸರ್ವಿಸ್ ಆಗೋಗಿದೆ. ಸೊ ಅದನ್ನು ನಮಗೆ ಡಾಕ್ಟರ್ ನಿಧೋಣಿ ಅವ್ರು ಕಳಿಸಿದ್ರು. ಆ್ಯಂಡ್ ದೆನ್ ಹೀ ಸೆಡ್ ನೀವು ಬನ್ನಿ, ವಿ ವಿಲ್ ಗಿವ್ ಯು ಫೆಸಿಲಿಟಿ. ನಮಗೆ ಫೆಸಿಲಿಟಿ ಕೊಟ್ಟರು, ಟೆಕ್ನಾಲಜಿ ಕೊಟ್ಟರು, ಆ್ಯಂಡ್ ಹ್ಯಾಂಡ್ ಇನ್ ಹ್ಯಾಂಡ್ ತುಂಬ ಸಪೋರ್ಟ್ ಮಾಡಿದರು ನಮಗೆ. ದೆನ್ ವಿ ಹ್ಯಾಡ್ ಸೆಟಪ್ ಆಯಿತು. ಆ್ಯಂಡ್ ದೇ ಪ್ರಾವಿಜನ್ಡ್ ಅ ವೆರಿ ನೈಸ್ ಪ್ಲೇಸ್, ನಮ್ಮಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಇಟ್ ಈಸ್ ವೆರಿ ಬಿಗ್. ಇನ್ಫ್ಯಾಕ್ಟ್ ನಮಗೆ ರಾ ಮೆಟೀರಿಯಲ್ ಸ್ಟೋರೇಜ್ಗೆ ಪ್ರಾಬ್ಲಮ್ ಇಲ್ಲ, ಈವನ್ ಮಷೀನ್ಸ್ ವಿ ಹ್ಯಾವ್ ಐಸೋಲೇಟೆಡ್ ಸರ್. ಸ್ಪೆಷಲಿ ಏನಂದರೆ, ಈ ಗಾಣದ ಕ್ರಷಿಂಗ್ ಏರಿಯಾ ಏನಿದೆಲ್ಲ, ದಟ್ ಶುಡ್ ಬಿ ಕಂಪ್ಲೀಟ್ ಹೈಜೀನ್, ಹೈಜೀನ್ ಇರಬೇಕು. ಡಸ್ಟ್ ನಮಗೆ, ಈಗ ನಾವು ಸೀಡ್ ಕ್ಲೀನಿಂಗ್ ಮಾಡ್ಕೊತೀವಿ ಆ ಗೋಡೌನಲ್ಲಿ, ವಿ ಡೂ ದಿಸ್ ಸೀಡ್ ಕ್ಲೀನಿಂಗ್ ಅದೆಲ್ಲ. ಸೊ ಅವ್ರು ಹೇಳೋದೇನೆಂದರೆ, ಇಟ್ ಶುಡ್ ಬಿ ಐಸೋಲೇಟೆಡ್, ಜೀರೋ ಡಸ್ಟ್ ಇರಬೇಕು. ದಟ್ ಈಸ್ ವಾಟ್ ಈಸ್ ಅಲ್ಟಿಮೇಟ್ ರಿಕ್ವೈರ್ಮೆಂಟ್ ಫಾರ್ ಎನಿ ಫುಡ್ ಪ್ರೊಸೆಸ್ಡ್ ಫುಡ್ಗೆ ಅದು ಬೇಕು ಅಂತ. ಸೊ ಅವರು ಅದನ್ನು ಸಪ್ರೇಟಾಗೇ ಮಾಡಿದರು. ಇಟ್ ಇಸ್ ಅ ಕಂಪ್ಲೀಟ್ ಗ್ಲಾಸ್ ಕವರ್ಡ್. ಸೊ ಅದು ಮಷೀನ್ಸು ಮತ್ತು ಫಿಲ್ಟರ್ ಇನ್ಕ್ಲೂಡಿಂಗ್ ಪ್ಯಾಕೇಜಿಂಗ್, ನಮ್ಮ ಬಾಟ್ಲಿಂಗ್ ಏನು ಏರಿಯಾ ಇದೆಲ್ಲ ಅದೆಲ್ಲ ಇಟ್ ಈಸ್ ಅಂಡರ್ ಗ್ಲಾಸ್, ಗ್ಲಾಸ್ ರೂಮಲ್ಲಿದೆ. ಈಗ ಪ್ರಧಾನಮಂತ್ರಿ ಉದ್ಯೋಗ ಜನರೇಷನ್ ಅಂದ್ರೆ PMEGP ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಯೋಜನೆ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್. ಹೌದು ಸರ್. ಈ ಒಂದು ಯೋಜನೆ ಅಡಿ ತಾವು ಯಾವ ರೀತಿ ಲಾಭ ಪಡ್ಕೊಂಡ್ರಿ? ಇಲ್ಲಿ ಯೋಜನೆ ಲಾಭ ಪಡ್ಕೋಬೇಕಾದ್ರೆ ಸ್ಟಾರ್ಟ್ಅಪ್ ಅನ್ನು ಮಾಡ್ಬೇಕಾದ್ರೆ ಈ ಯೋಜನೆ ಅಡಿ ಏನೇನು ಒಂದು ಕ್ರೈಟೇರಿಯಾ ಇದೆ, ಯಾವ ರೀತಿ ಹೋಗ್ಬೇಕಿಲ್ಲಿ? ಎಸ್ ಸರ್. ಸರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೊಂದು ಪ್ರಾಜೆಕ್ಟ್ ಇರಬೇಕು, ವಿಚ್ ಈಸ್ ಲೈಕ್ ಪ್ರಾಕ್ಟಿಕಲ್ ಪ್ರಾಜೆಕ್ಟ್. ಸೊ ಅದನ್ನು ತಗೊಂಡು ಯು ಹ್ಯಾವ್ ಟು ಅಪ್ರೋಚ್ ಅ ಬ್ಯಾಂಕ್. ಬ್ಯಾಂಕಲ್ಲಿ ಅಪ್ರೋಚ್ ಆದರೆ ನಿಮಗೆ ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಸರ್, ನಿಮ್ಮಲ್ಲಿಗೆ ನಿಮಗೆ ಕೊಲ್ಯಾಟ್ರಲ್ಸ್ ಅನ್ನೋದೇ, ನಿಮಗೆ ಆಸ್ತಿ ಅಥವಾ ಏನಾದರೂ ಬ್ಯಾಂಕಲ್ಲಿ ಕೊಲ್ಯಾಟ್ರಲ್ಸ್ ಕೇಳ್ತಾರೆ. ಬಟ್ ಈ ಸ್ಕೀಮಲ್ಲಿ ಅಂಡರ್ ಮುದ್ರಾ ದೇರ್ ಈಸ್ ಅ ಪ್ರೊವಿಷನ್ ವೇರ್ ಯು ಡೋಂಟ್ ನೀಡ್ ಅ ಕೊಲ್ಯಾಟ್ರಲ್ ಬೇಕಿಲ್ಲ ಸರ್. ಸೊ ನಿಮಗೆ 10 lakhs ವರೆಗೆ ನಿಮಗೆ ವಿತೌಟ್ ಕೊಲ್ಯಾಟ್ರಲ್ ಬ್ಯಾಂಕ್ ವಿಲ್ ಸಪೋರ್ಟ್ ಯು. ಸೊ ನಿಮಗೆ ಅದರಲ್ಲಿ ನೀವು ಮಷೀನ್ಸ್ ತಗೋಬಹುದು, ಬೇಸಿಕಲಿ ನಿಮಗೆ ರಾ ಮೆಟೀರಿಯಲ್ ರೆಗ್ಯುಲರ್ ಸಪ್ಲೈ ಬೇಕಾಗುತ್ತಲ್ಲ. ಸೊ ಆ ರೀತಿ ನೀವು ಅದರಲ್ಲಿ ಎರಡು ತರ ಮಾಡ್ಕೋಬಹುದು, ಒಂದು ಟರ್ಮ್ ಲೋನ್ ತರ ಮಾಡ್ಕೊಂಡು ಇನ್ನೊಂದು ಸಿಸಿ ತರ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಸರ್ ಆ ಲೋನ್ ಅನ್ನ. ಅಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಸರ್, ಯಾಕಂದ್ರೆ ರಾ ಮೆಟೀರಿಯಲ್ ಪರ್ಚೇಸಿಂಗ್ ಅನ್ನೋದೇ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಅಥವಾ ಬಿಗ್ಗೆಸ್ಟ್ ನೀಡ್ ಫಾರ್ ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಸೊ ಅದರಲ್ಲಿ ನಿಮಗೆ ಈ ಸ್ಪೆಷಲಿ ಈ ಸ್ಕೀಮಲ್ಲಿ ಇಟ್ ಬಿ ವೆರಿ ಹೆಲ್ಪ್ಫುಲ್ ಸರ್. ಈಗ ತಾವು ಈ ಒಂದು ಪಿ ಎಂ ಇ ಜಿ ಪಿ ಸ್ಕೀಮ್ದಡಿ ಸ್ಟಾರ್ಟಪ್ ಅನ್ನು ಪ್ರಾರಂಭ ಮಾಡಿ ವಿಲೇಜ್ ಆಯಿಲ್ ಮಿಲ್ ಅಂತ ಹಾಕಿದ್ದೀರಿ. ಆಯಿಲ್ ಮಿಲ್ ಅಂತಂದರೆ ಏನೇನು ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ? ಎಸ್ ಸರ್, ಇದೊಂದು ಹೆಸರಲ್ಲಿನೂ ಒಂದು ಮೀನಿಂಗ್, ನಾನು ಈ ಹೆಸರನ್ನ ಇಟ್ಟಿರೋದಕ್ಕೂ ಒಂದು ರೀಸನ್ ಇದೆ. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ದ ಸೋಲ್ ಆಫ್ ಇಂಡಿಯಾ ಲೈಸ್ ಇನ್ ಇಟ್ಸ್ ವಿಲೇಜಸ್. ಸೊ ಆ್ಯಕ್ಚುಲಿ ಯಾವಾಗ ನಾವು ಊರು ಅಂತ ಕೇಳ್ತೀವಲ್ಲ ಸರ್, ವಿ ಫೀಲ್ ಪ್ರೌಡ್ ಪ್ಲಸ್ ನಮಗೆ ಪ್ಯೂರ್ ಅನ್ನೋ ಫೀಲಿಂಗ್ ಬರುತ್ತೆ ಸರ್. ಅಂಡ್ ನಮ್ಮ ಕಂಪನಿ ಟ್ಯಾಗ್ ಲೈನ್ ಇರೋದೆ ಪ್ಯೂರಿಟಿ ಮೀಟ್ಸ್ ಟ್ರಸ್ಟ್ ನಮ್ಮ ಕಂಪನಿದು. ಸೊ ನಾವೇನು ಮಾಡಿದ್ವಿ ಅಂದರೆ ಪ್ಯೂರಿಟಿ ಕೊಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ಅಟ್ಮೋಸ್ಟ್ ಪ್ಯೂರ್ ಸೀಡ್ಸ್, ಸ್ಪೆಷಲಿ ಸೀಡ್ಸೇ ತುಂಬ ಇಂಪಾರ್ಟೆಂಟ್ ಸರ್ ಇದರಲ್ಲಿ. ಆ್ಯಂಡ್ ಸೆಕೆಂಡ್ ಬಂದು ನಿಮಗೆ ಹೈಜೀನ್ ಪ್ರೊಸೆಸಿಂಗ್ ಯೂನಿಟ್, ಯು ಹ್ಯಾವ್ ಟು ಮೇಂಟೈನ್ ಹೈಜೀನ್, ಈವನ್ ಎಂಪ್ಲಾಯೀಸಿಂದ ಹಿಡಿದು ಏರಿಯಾ ವೈಸ್ ಎಲ್ಲಾನು ಕ್ಲೀನ್ ಆಗಿರಬೇಕು. ಥರ್ಡ್ ಈಸ್ ಯು ಹ್ಯಾವ್ ಟು ಪ್ಯಾಕೇಜಿಂಗ್, ಏನು ನೀವು ಯೂಸ್ ಮಾಡ್ತಿರಲ್ಲ ಸರ್, ಬಾಟ್ಲಿಂಗ್ ಆಗಲಿ ಪ್ಯಾಕೇಜಿಂಗ್ ಯಾವುದೇ ಥರ ಆಗಲಿ, ಇಟ್ ಶುಡ್ ಬಿ ಆಫ್ ಫುಡ್ ಗ್ರೇಡ್ ಹೈಯರ್ ಕ್ವಾಲಿಟೀಸ್. ಸೊ ಈ ರೀತಿ ಮಾಡಿ ವಿ ವಾಂಟೆಡ್ ಟು ಗಿವ್ ಪ್ಯೂರಿಟಿ ಆ್ಯಂಡ್ ಟ್ರಸ್ಟ್ ಜೊತೆಗೆ ಟ್ರಸ್ಟ್ ನಂಬಿಕೆ ಇರಬೇಕು, ವಿಶ್ವಾಸ ಬೇಕು ಪ್ರಾಡಕ್ಟ್ಸ್ ಅಲ್ಲಿ. ಈಗ ಆಯಿಲ್ ಇಂಡಸ್ಟ್ರಿನಲ್ಲಿ ಸ್ಪೆಷಲಿ ಕುಕಿಂಗ್ ಆಯಿಲ್ ಇಂಡಸ್ಟ್ರಿ ಇಲ್ಲದೇ ಇರೋದು ಅದೊಂದೇ ಸರ್, ಎಲ್ಲರಿಗೂ ಅದು ಚಾಲೆಂಜ್ ಇತ್ತು. ಸೊ ನಾವು ಟ್ರಸ್ಟ್ ಅಂದರೆ ಯಾವಾಗಲೂ ಅದು ಹೈ ಡಿಮ್ಯಾಂಡ್ ಲೋ ಸಪ್ಲೈ ಅಂತ ಅಂತಾರಲ್ಲ, ಸೊ ಆ ಥರ ಅದನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ವಿ ಸ್ಟಾರ್ಟೆಡ್ ದಿಸ್ ವಿತ್ ಹೈ ಪ್ಯೂರ್ ಆಯಿಲ್ಸ್. ಸೊ ನಮ್ಮಲ್ಲಿ ಸರ್ ಗ್ರೌಂಡ್ನಟ್ ಆಯಿಲ್ ಮಾಡ್ತೀವಿ, ಕುಸುಬೆ ಅಂದರೆ ಸ್ಯಾಫ್ಲವರ್ ಎಣ್ಣೆ ಮಾಡ್ತೀವಿ, ಆಮೇಲೆ ಕೊಬ್ಬರಿ ಎಣ್ಣೆ ಮಾಡ್ತೀವಿ ಸರ್ ಕೊಕೊನಟ್. ಶೇಂಗಾದ ಎಣ್ಣೆ, ಕುಸುಬೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಮೂರು ಎಣ್ಣೆಗಳ ಉತ್ಪಾದನೆಯನ್ನು ಪ್ರಾರಂಭ ಮಾಡಿದ್ದೀರಿ. ಎಸ್, ಆಲ್ರೆಡಿ. ಈಗ ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಮೂರು, ಎಷ್ಟು ಯೂನಿಟ್ಗಳನ್ನು ಹಾಕೊಂಡಿರಿ ಇದಕ್ಕೆ? ಕ್ರಷಿಂಗ್, ಕ್ರಷಿಂಗ್ ಎರಡು ಕ್ರಷಿಂಗ್ ಯೂನಿಟ್ ಇದಾವೆ ಸರ್ ನಮ್ಮದು, ಗಾಣದ ಮಷಿನ್ಗಳು ಎರಡು ಮಷಿನ್ಗಳು ಎರಡಿದೆ ಸರ್. ಆಮೇಲೆ ಅಡಿಷನಲಿ ನಮ್ಮ ಹತ್ರ ಟೆಕ್ನಾಲಜಿ ವೈಸ್ ಅಂದರೆ ನಾವು ಯೂನಿವರ್ಸಿಟಿನಲ್ಲಿ ಇರೋದು ಅಡ್ವಾಂಟೇಜ್ ಹೇಳ್ತೀನಿ ಸರ್, ನಮಗೆ ಫಿಲ್ಟ್ರೇಷನ್ ಟೆಕ್ನಾಲಜಿ ನಮ್ಮಲ್ಲಿ ಇದೆ. ಬೇಸಿಕಲಿ ಏನು ಸರ್, ಈ ಗಾಣದ ಎಣ್ಣೆಯಲ್ಲಿ ನಿಮಗೆ ಟರ್ಬಿಡಿಟಿ ಇರುತ್ತೆ ಅಂದರೆ ಗಸಿ ಇರುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ವೆರಿ ಡೇಂಜರಸ್, ಅದು ಆಯಿಲಲ್ಲಿ ಇರಬಾರ್ದು. ಸೆಟ್ಲ್ ಆದಾಗ ನಿಮಗೆ ಕೆಳಗಡೆ ಸೆಟ್ಲ್ ಆಗುತ್ತೆ ಬಾಟ್ಲಲ್ಲಿ, ಇಟ್ ಈಸ್ ನಾಟ್ ಗುಡ್. ಸೊ ನಮ್ಮಲ್ಲಿ ಎರಡು ಥರದ ಫಿಲ್ಟ್ರೇಷನ್ ಟೆಕ್ನಾಲಜಿ ಇದೆ ಸರ್. ಒಂದು ಬ್ಯಾಗ್ ಫಿಲ್ಟರ್ ಇದೆ, ಇದೆ ಸೇಮ್ ಫಿಲ್ಟ್ರೇಷನ್ ಪರ್ಪಸ್ಗೆ. ಇನ್ನೊಂದು, ಇಂಡಸ್ಟ್ರಿ ಹ್ಯಾಸ್ ಆಲ್ರೆಡಿ ಅಕ್ಸೆಪ್ಟೆಡ್ ಒನ್ ಟೆಕ್ನಾಲಜಿ ಕಾಲ್ಡ್ ಪ್ರೆಸ್ ಫಿಲ್ಟರ್ ಅಂತ, ಟ್ರೆಡಿಷನಲಿ ಅದು ಅಕ್ಸೆಪ್ಟ್ ಆಗಿದೆ ಆ್ಯಂಡ್ ಇಟ್ ಗಿವ್ಸ್ ವೆರಿ ಗುಡ್ ರಿಸಲ್ಟ್ಸ್. ಆ್ಯಂಡ್ ಇದರಲ್ಲಿ ಸರ್ ಫಿಲ್ಟ್ರೇಷನ್ ಅಂದರೆ ಕೆಮಿಕಲ್ ಅನ್ನೋದು ಯಾವುದು ಇರಲ್ಲ ಸರ್, ಇಟ್ ಈಸ್ ಜಸ್ಟ್ 5 micron ಕ್ಲಾತ್. ಅದು ಕ್ಲಾತ್ ಫಿಲ್ಟರ್, ಕ್ಲಾತ್ ಮಲ್ಟಿಪಲ್ ಸ್ಟೇಜಸ್ ಇರುತ್ತೆ ಕ್ಲಾತ್, ಅದು ಫಿಲ್ಟರ್ ಮಾಡುತ್ತೆ ಅಷ್ಟೇ ಸರ್. ಸೊ ದೇರ್ ಈಸ್ ನೋ ಅಡಲ್ಟ್ರೇಷನ್, ದೇರ್ ಈಸ್ ನೋ ಪ್ರಿಸರ್ವೇಟಿವ್, ಆಮೇಲೆ ಕೆಮಿಕಲ್ ಟ್ರೀಟ್ಮೆಂಟ್ ಇರಲ್ಲ. ಶುದ್ಧವಾದಂತಹ ಎಣ್ಣೆ ಉತ್ಪಾದನೆ, ಎಣ್ಣೆ ಅಂದ್ರೆ ಎಣ್ಣೆ ಸರ್ ಅಷ್ಟೇ ಇರುತ್ತೆ, ಗಸಿ ಎಲ್ಲ ಫಿಲ್ಟರ್ ಆಗುತ್ತೆ. ಎಸ್ ಎಸ್, ಅಬ್ಸಲ್ಯೂಟ್ಲಿ ಫಿಲ್ಟರ್ ಆಗುತ್ತೆ ಸರ್ ನಮ್ಮಲ್ಲಿ. ಈಗ ತಮ್ಮ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು, ಯಾವ ರೀತಿ ಬ್ಯಾಂಕಿಂದ ಪ್ರಯೋಜನ ಕೊಟ್ರಿ, ಬ್ಯಾಂಕ್ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಿತು, ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿತ್ತು, ಒಬ್ಬ ಕಲ್ತಂಥ ಯುವಕ ಅನ್ಎಂಪ್ಲಾಯ್ಡ್ ಇತ್ತು ಎಣ್ಣೆ ಗಾಣವನ್ನು ಹಾಕಬೇಕಾದ್ರೆ ಅಂದಾಜಾಗಿ ಏನು ಕ್ರೈಟೇರಿಯಾ, ಅದಕ್ಕೆ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಬ್ಯಾಂಕಿಗೆ? ಸರ್, ಇವಾಗ ಒಂದು ಮಿನಿಮಮ್ ಸ್ಟಾರ್ಟಪ್ ಅಂದರೆ ಎರಡು ಮಷಿನಿಂದ ಇಫ್ ಸಂಬಡಿ ವಾಂಟ್ಸ್ ಟು ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ಅಪ್ ಟು 10 lakhs ವರೆಗೆ ಅಂಡರ್ ದಿಸ್ ಪ್ರೋಗ್ರಾಮ್ ನಿಮಗೆ ಸಿಗುತ್ತೆ ಲೋನ್. ಸೊ ನೀವು ಎರಡು ಮಷಿನ್ ತೊಗೊಂಡು ಯು ಕ್ಯಾನ್ ಸ್ಟಾರ್ಟ್ ದಿಸ್ ಸ್ಟಾರ್ಟಪ್. ಸೊ ನಿಮಗೆ ಆ ಎರಡು ಮಷೀನು, ಈ ಇದೆಂಗಿದೆ ಸರ್ ಗಾಣದ ಮಷಿನ್ ಪ್ರೈಸಿಂಗ್ ಅಂದರೆ 1.5 lakhs to 2.5 lakhs ನಿಮಗೆ ಮಷಿನ್ ಮಾಡೆಲ್ಗಳು ಇದಾವೆ ಸರ್, ಆ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ಬೋದು ಸರ್ ಎರಡು ಮಷಿನ್ ಇಂದ ತಗೊಂಡು ಸ್ಟಾರ್ಟ್ ಮಾಡಂಗಿದ್ರೆ. ಆ್ಯಂಡ್ ನಮ್ಮಲ್ಲಿ ರೆಗ್ಯುಲರ್ ಆಗಿ ಜನ ಬರ್ತಾರೆ ಸರ್, ಯೂನಿವರ್ಸಿಟಿ ಇರೋದ್ರಿಂದ ನಾವು ಲೈಕ್ ಎಲ್ಲರಿಗೂ ಕನ್ಸಲ್ಟೇಷನ್ ಟೈಪ್ ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ ಸರ್, ಅವ್ರಿಗೆ ಕಂಪ್ಲೀಟ್ ಎಜುಕೇಟ್ ಮಾಡ್ತೀವಿ. ಆ್ಯಂಡ್ ಸಮಟೈಮ್ಸ್ ಅವರು ನಿಂತ್ಕೊಂಡು ನೋಡಿ ಹೋಗ್ತಾರೆ ಸರ್, ಹೆಂಗ್ ಮಾಡ್ತೀವಿ, ಹೆಂಗೆ ಆಯಿಲ್ ಬರೋದು, ಗಾಣ ಮಷಿನ್ ಆಪರೇಟ್ ಮಾಡೋದು ಹೆಂಗೆ ಅಂತ ಅದೆಲ್ಲ ನಾವು ವಾಲಂಟಿಯರ್ ಆಗಿ ಬಂದವ್ರಿಗೆ ನಾವು ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಲೈಕ್ ಅ ಫ್ರೀ ಕನ್ಸಲ್ಟೇಷನ್, ನಾವೇನು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ನಾವು ಮಾಡ್ತೀವಿ ಅಂದ್ರೆ ಕ್ವಾಲಿಟಿ ಬಗ್ಗೆ ಅವ್ರಿಗೆ ಕನ್ಫರ್ಮ್ ಆಗಬೇಕು ಚೆನ್ನಾಗಿ ಉತ್ಪಾದನೆ ಆಗ್ತದೆ ಅಂತಕ್ಕಂಥ ಕನ್ಫರ್ಮೇಶನ್ ಬಂದಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಬೇಡಿಕೆನೂ ಜಾಸ್ತಿ ಬರುತ್ತೆ ಸರ್. ಈಗ ತಾವು ಪ್ರಾರಂಭ ಮಾಡಿ ಎಷ್ಟು ತಿಂಗಳಾಯ್ತು, ಯಾವ ರೀತಿ ದಿವಸ ಪ್ರತಿನಿತ್ಯ ಎಷ್ಟು ಉತ್ಪಾದನೆ ಮಾಡ್ತಾ ಇರ್ತೀರಿ, ಹೇಗೆ ಬೇಡಿಕೆ ಇದೆ ಅಂತೀರಿ ತಾವು ಹೇಗೆ? ಸರ್, ಸ್ಪೆಷಲಿ ಆಯಿಲಲ್ಲಿ ಗಾಣದೆಣ್ಣೆನಲ್ಲಿ ಪ್ರೊಡಕ್ಷನ್ ಅನ್ನೋದು ಮಿನಿಮಲ್ಲೇ ಇರುತ್ತೆ ಸರ್, ಅದು ನಿಮಗೆ ಎಕ್ಸ್ಪೆಲ್ಲರ್ ತರ ಅಥವಾ ಕಮರ್ಷಿಯಲ್ ಮಷಿನ್ಗಳ ತರ ಜಾಸ್ತಿ ಲಾರ್ಜ್ ಸ್ಕೇಲ್ ಅಲ್ಲಿ ಬರಲ್ಲ ಸರ್. ಇಲ್ಲಿ ಏನಂದ್ರೆ ನಿಮಗೆ ಡಿಪೆಂಡಿಂಗ್ ಅಪಾನ್ ಆಯಿಲ್, ಅಂದ್ರೆ ನೀವಾಗ ಈಗ ಶೇಂಗಾದ ಎಣ್ಣೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಪರ್ ಡೇ ನಿಮಗೆ ವಾಲ್ಯೂಮ್, ಅದೇ ಕುಸುಬೆ ಆದ್ರೆ ನಿಮಗೆ ಕಮ್ಮಿ ಬರುತ್ತೆ, ಅದೇ ಅಷ್ಟೇ ಸೈಕಲ್ಸ್ ಮಾಡಿದ್ರು ನೀವು ಕಡಿಮೆ ಬರುತ್ತೆ. ಆ ತರ ನಿಮಗೆ ಆಯಿಲ್ ಟು ಆಯಿಲ್ ವೇರಿ ಆಗುತ್ತೆ, ಬಟ್ ಆನ್ ಅನ್ ಆವರೇಜ್ 50 liters ವರೆಗೆ ನೀವು ತೆಗಿಬಹುದು ಸರ್. ಒಂದು ಮಷಿನ್ ಇಂದ 50 liter ತನಕ ತೆಗಿಬಹುದು ಅಲ್ಲ, ಎರಡು ಮಷಿನ್ ಸೇರಿ ದಿವಸ 50 liter ಉತ್ಪಾದನೆ ಮಾಡಬಹುದು. ಈಗ ಎಣ್ಣೆ ಉತ್ಪಾದನೆ ಎಷ್ಟು ಪ್ರತಿಶತ ಇರ್ತದೆ ಸರ್? ಫಾರ್ ಎಕ್ಸಾಂಪಲ್, 100 kg ಕೊಬ್ಬರಿ ಹಾಕಿದ್ರೆ ಎಷ್ಟು ಎಣ್ಣೆ ಬರುತ್ತೆ, 100 kg ಸ್ಯಾಫ್ಲವರ್ ಹಾಕಿದ್ರೆ ಎಷ್ಟು ಎಣ್ಣೆ ಉತ್ಪಾದನೆ ಆಗುತ್ತೆ ಅಂತ ಸರ್? ಸರ್, ಗ್ರೌಂಡ್ ನಟ್ ಅಲ್ಲಿ ನಿಮಗೆ 30-34% ವರೆಗೆ ಆಯಿಲ್ ಇರುತ್ತೆ ಸರ್. ಸೊ ನಿಮಗೆ ಹತ್ತತ್ರ 3 kg ಶೇಂಗಕ್ಕೆ 1 kg ಎಣ್ಣೆ ಬರುತ್ತೆ ಸರ್ ಇದು. ಸೊ ಅದಾದ್ಮೇಲೆ ಫಿಲ್ಟ್ರೇಷನ್ ಅದರಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಆನ್ ಅನ್ ಆವರೇಜ್ ನಿಮಗೆ ಹತ್ತತ್ರ 3 kg ಬೇಕಾಗುತ್ತೆ ಸರ್. ಕುಸುಬೆನಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ನಿಮಗೆ ಹತ್ತತ್ರ 5-5.5 kg ವರೆಗೂ ಹೋಗುತ್ತೆ ಸರ್. ಸ್ವಲ್ಪ ಸೀಡ್ ಮಾಯಿಶ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ಲ ಸೀಡ್ ಕೋಟಿಂಗ್ ಎಲ್ಲ ಇರುತ್ತಲ್ಲ, ವೆರಿ ಹಾರ್ಡ್ ಸೀಡ್ ಅದು. ಆಮೇಲೆ ಕೊಬ್ಬರಿನಲ್ಲಿ ನಿಮಗೆ ಮೋರ್ ದೆನ್ 40% ಬರುತ್ತೆ ಸರ್. ಅದು ಡಿಪೆಂಡ್ಸ್ ನಿಮಗೆ ಸ್ಪೆಷಲಿ ಸರ್ ಈ ಆಯಿಲ್ ಸೀಡ್ ಅಲ್ಲಿ ಮಾಯಿಶ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸೀಡ್ ಆಗಲಿ ಆಯಿಲ್ ಸೀಡ್ ಆ ಮಾಯಿಶ್ಚರ್ ಕಡಿಮೆ ಇರ್ಬೇಕು ಸರ್, ಅಂದ್ರೆ 5-6 ರೇಂಜ್ ಅಲ್ಲಿ ಮಾಯಿಶ್ಚರ್ ಇರ್ಬೇಕು ಸರ್, ಚೆನ್ನಾಗಿ ಒಣಗಿರ್ಬೇಕು. ಎಸ್ ಸರ್. ಅಂಡ್ ಡ್ರೈಯಿಂಗ್ ಆದಷ್ಟು ನ್ಯಾಚುರಲ್ ಡ್ರೈಯಿಂಗ್ ಇರ್ಬೇಕು ಸರ್ ಆಯಿಲ್ ಸೀಡ್ದು. ಯಾವಾಗ್ಲೂ ಲೈಕ್ ಹೀಟಿಂಗ್ ಎಲ್ಲ ಮಾಡೋದು, ಆಮೇಲೆ ಫ್ರೈ ಆ ತರದ್ ಯಾವುದು ಟ್ರೈ ಮಾಡಬಾರ್ದು ಸರ್ ಇದರಲ್ಲಿ, ಬಿಕಾಸ್ ಇಟ್ ಲೂಸಸ್ ಇಟ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ. ಈಗ ಹೇಗೆ ಈಗ ಎಣ್ಣೆ ಉತ್ಪಾದನೆ ಮಾಡ್ತಾ ಇದ್ದಿರ್ತಾವೆ ಗಾಣವನ್ನ ಹಾಕಿ, ಇಲ್ಲಿ ಬೈ ಪ್ರಾಡಕ್ಟ್ ಏನೇನು ಬರ್ತಾವೆ ನಿಮಗೆ ಸರ್? ಇದರಲ್ಲಿ ಎಲ್ಲ ಬೈ ಪ್ರಾಡಕ್ಟ್ಸ್ ಬರೋದು ಕೇಕ್ ಉತ್ಪನ್ನಗಳು ಅಂತ ಹೇಳ್ತೀವಿ, ಉಪ ಉತ್ಪನ್ನಗಳು. ಎಸ್ ಸರ್, ಕರೆಕ್ಟ್ ಸರ್. ಬೈ ಪ್ರಾಡಕ್ಟ್ಸ್ ಅಂದ್ರೆ ಸರ್ ನಿಮಗೆ ಗ್ರೌಂಡ್ ನಟ್ದು ಬೈ ಪ್ರಾಡಕ್ಟ್ ಇದೆ, ಸ್ಯಾಫ್ಲವರ್ದು ಬರುತ್ತೆ, ಕೋಕೋನಟ್ ಬರುತ್ತೆ. ಸ್ಯಾಫ್ಲವರ್ ಸ್ಟ್ರೈಟ್ ಅವೇ ಇದು ಬರೀ ಕ್ಯಾಟಲ್ ಫೀಡಿಂಗ್ ಅಂದ್ರೆ ದನಕರುಗಳಿಗೆ ಹೋಗುತ್ತೆ ಸರ್, ಹಿಂಡಿ ಕುಸುಬೆ ಹಿಂಡಿ ಅದಕ್ಕೆ ಹೋಗುತ್ತೆ ಸರ್. ಬಟ್ ಶೇಂಗಾ ಹಿಂಡಿ ದನಕರುಗಳಿಗೆ ಇಟ್ ಇಸ್ ವೆರಿ ಗುಡ್, ನಿಮ್ಗೆ ಹಾಲು ಕೊಡೋದ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಅಂಡ್ ಹೆಲ್ತ್ ಆಲ್ಸೋ ವಿಲ್ ಇನ್ಕ್ರೀಸ್, ಯಾಕಂದ್ರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್ ಅದರಲ್ಲಿ. ಸೊ ನಿಮ್ಗೆ ಅದು ಇಟ್ ಇಸ್ ಗುಡ್ ಫಾರ್ ಅನಿಮಲ್ ಫೀಡ್ ಸ್ಪೆಷಲಿ ಸರ್. ಇವಾಗ ಮಾರ್ಕೆಟ್ ಅಲ್ಲಿ ಅನಿಮಲ್ ಫೀಡ್ ಇಂಪಾರ್ಟೆನ್ಸ್ ಇದೆ, ಬಿಕಾಸ್ ಅದನ್ನ ಇಂಡೈರೆಕ್ಟ್ ಆಗಿ ನಾವು ಕನ್ಸ್ಯೂಮ್ ಮಾಡ್ತೀವಿ ಹಾಲು. ಬಟ್ ಅದಕ್ಕೆ ಅದ್ರ ಜೊತೆಗೆ ನಿಮಗೆ ಇದ್ರದ್ದು ಡೈರೆಕ್ಟ್ ಕನ್ಸಂಪ್ಷನ್ ಬೆನಿಫಿಟ್ಸ್ ಇದೆ ಸರ್, ಇನ್ ದ ಫಾರ್ಮ್ ಆಫ್ ಪೌಡರ್. ಈ ಗ್ರೌಂಡ್ ನಟ್ ಕೇಕ್ ನ ನೀವು ಪೌಡರ್ ಫಾರ್ಮ್ ಅಲ್ಲಿ ಮಾಡಿ ಅದನ್ನ ಈಗೆಲ್ಲ ಬರೋ ಎನರ್ಜಿ ಡ್ರಿಂಕ್ ಆಗಲಿ ಎನರ್ಜಿ ಬಾರ್ಗಳಲ್ಲಿ ಇರೋದು 60% ಹತ್ತತ್ರ 60% ಇರೋದು ಇದು ಶೇಂಗಾ ಪೌಡರೇ ಹಾಕೋದು ಸರ್ ಹಿಂಡಿಯಿಂದ ಬಂದಿರೋದು. ಅಂಡ್ ಗಾಣದ ಎಣ್ಣೆ ಹಿಂಡಿಗೆ ಅಡ್ವಾಂಟೇಜ್ ಜಾಸ್ತಿ ಯಾಕೆ ಅಂದರೆ ಇದು ಕೋಲ್ಡ್ ಪ್ರೆಸ್ಡ್ ಸರ್, ಅಂದರೆ ನಿಮಗೆ ಆಯಿಲ್ ಕಂಟೆಂಟ್ ಇನ್ನೂ ಇರುತ್ತೆ ಅದರಲ್ಲಿ, 7-10% ಆಯಿಲ್ ಇನ್ನೂ ಇರುತ್ತೆ. ಸೊ ನಿಮಗೆ ಆಯಿಲಲ್ಲಿರೋ ಬೆನಿಫಿಟ್ಸು ಬರುತ್ತೆ, ಪ್ಲಸ್ ಪ್ರೋಟೀನ್ ಕಂಟೆಂಟು ಇದೆ. ಸೊ ಎರಡೂ ಸೇರಿ ಈ ನ್ಯೂಟ್ರಿಷನಲ್ ಬಾರ್ಸ್ ಆಗಲಿ, ಅಂದರೆ ಚಾಕ್ಲೇಟ್ಸ್ ಏನು ಮಾಡ್ತಾರಲ್ಲ ಸರ್, ಆ ಚಾಕ್ಲೇಟ್ಸ್ ಆಗಲಿ ಈ ಎನರ್ಜಿ ಡ್ರಿಂಕ್ಗಳು ಹಾಲಲ್ಲಿ ಹಾಕೊಂಡ್ತೀವಿ ಕುಡಿಯೋದಕ್ಕೆ ಏನು ಎನರ್ಜಿ ಡ್ರಿಂಕ್ಸ್ ಮಾಡ್ತಾರಲ್ಲ ಸರ್, ಅವೆಲ್ಲದಕ್ಕೂ ಈ ಪೌಡರ್ ಯೂಸ್ ಆಗುತ್ತೆ. ಶೇಂಗಾದ ಹಿಂಡಿ ಸರ್. ಕೊಬ್ಬರಿ ಹಿಂಡಿ, ಸರ್ ಅದನ್ನ ಪೌಡರ್ ಮಾಡಿದರೆ ಬೇಕರಿ ಪ್ರಾಡಕ್ಟ್ಸ್ಗಾಗಲಿ ಸ್ವೀಟ್ಸ್ಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್. ಅಂಡ್ ಇದು ಫ್ಯಾಟ್ ಫ್ರೀ ಇರೋದ್ರಿಂದ ಇಟ್ ಈಸ್ ನ್ಯಾಚುರಲ್, ಇದೇನು ಫ್ಲೇವರ್ಡ್ ಅಲ್ಲ, ಇಟ್ ಈಸ್ ನಾಟ್ ಕೆಮಿಕಲಿ ಟ್ರೀಟೆಡ್ ಅಲ್ಲ. ಸೊ ಅದಕ್ಕೆ ಫುಡ್ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು ಸರ್. ಈ ನೋಡ್ರಿ, ಯಾವುದೇ ಒಂದು ಬಿಸ್ನೆಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಚಾಲು ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾದ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕಬೇಕು. ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅದಕ್ಕೆ ಬಡ್ಡಿ ಸೇರಿಸಬೇಕಾಗತ್ತೆ, ಮತ್ತು ನಾನು ಕೆಲಸ ಮಾಡಿದ್ದಕ್ಕೆ ಕೂಲಿ ಬರಬೇಕು, ಸರ್ವಿಸ್ ಕೊಡೋಣ, ಒಳ್ಳೆ ಸರ್ವಿಸ್ ಕೊಡೋಣ, ಇದನ್ನೆಲ್ಲ ಲೆಕ್ಕ ಹಾಕಿ ಮಾಡಬೇಕಾಗತ್ತೆ. ಈಗ ಉತ್ಪಾದನಾ ಖರ್ಚು ವೆಚ್ಚಗಳು ಹೇಗೆ ಬರ್ತಾವೆ ಅಂದರೆ, ಒಂದು ಲೀಟರ್ ಆಯಿಲ್ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ, ಒಂದು ಸ್ಟ್ರಾಟಜಿ ಅಡಾಪ್ಟ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ, ಹೇಗೆ ಮಾಡ್ತದಿರ್ತಾವೆ ಸರ್? ಬೇಸಿಕಲಿ ಗಾಣದ ಎಣ್ಣೆಯಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದೇನಿದೆಲ್ಲ ಸರ್, ಆ ಪ್ರೊಡಕ್ಷನ್ ಕಾಸ್ಟ್ ಸೆಲ್ಲಿಂಗ್ ಕಾಸ್ಟ್ಗೆ ಜಾಸ್ತಿ ಡಿಫ್ರೆನ್ಸ್ ಗ್ಯಾಪ್ ಇರಲ್ಲ ಸರ್. ಬಿಕಾಸ್ ಪ್ರೊಡಕ್ಷನ್ ಕಾಸ್ಟ್, ಈಗ ಫಾರ್ ಎಕ್ಸಾಂಪಲ್ ನಾವಿವಾಗ 350 rupees ಅಂದ್ರೆ 350 rupees ಶೇಂಗದ ಎಣ್ಣೆ ಕೊಡ್ತಾ ಇದ್ದೀವಿ ಒಂದು ಲೀಟರ್ಗೆ. ನಮಗೆ 3 kg ಶೇಂಗಾ ಬೇಕು ಸರ್. ಸೊ ನಮ್ಗೆ ಕ್ಯಾಲ್ಕುಲೇಷನ್ ವೈಸ್ ನಮ್ಗೆ ಅಲ್ಲಿಗೆ ಹತ್ರನೇ ಬರುತ್ತೆ, 3 kg 100 ಹಿಡಿದ್ರೆ 300 rupees ಅಲ್ಲೇ. ಹಾ ಸರ್, ಆಮೇಲೆ ಬಾಟ್ಲಿಂಗ್, ಮ್ಯಾನ್ ಪವರ್, ಎಲೆಕ್ಟ್ರಿಸಿಟಿ ಅಂಡ್ ಅದರ್ ಎಕ್ಸ್ಪೆನ್ಸಸ್ ನಿಮ್ಗೆ. ಸೊ ಈ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಡಿಫರೆನ್ಸ್ ಇರಲ್ಲ ಸರ್. ನಮ್ಗೆ ಏನೇ ಪ್ರಾಫಿಟ್ ಬಂದ್ರು ಟ್ರೂಲಿ ಫ್ರಮ್ ಈ ಬೈ ಪ್ರಾಡಕ್ಟ್ಸ್ ಇಂದಾನೆ ಬರ್ಬೇಕು ಸರ್, ಬೈ ಪ್ರಾಡಕ್ಟ್ ಕೇಕ್ ಇಂದ ಏನ್ ಬರುತ್ತಲ್ಲ ಸರ್ ಅದರಿಂದಾನೆ ನಮ್ ಪ್ರಾಫಿಟ್ಸ್ ಬರ್ತಾವೆ. ಸೊ ಮಾರ್ಜಿನಲ್ಲಿ ಅದರಿಂದಾನೇ ಬರುತ್ತೆ ಸರ್. ಈಗ ನೋಡ್ರಿ, ಅದಕ್ಕೆ ಬೈ ಪ್ರಾಡಕ್ಟ್ಗಳು ಬೇಕು, ಬೈ ಪ್ರಾಡಕ್ಟ್ ಆಯ್ತು, ಜೊತೆಗೆ ಅದಕ್ಕೆ ಕಚ್ಚಾ ವಸ್ತುಗಳು ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಫ್ಯಾಕ್ಟ್ರಿ ಮಾಡಿ ಕಚ್ಚಾ ವಸ್ತುಗಳು ಬೇಕು. ಉದಾಹರಣೆ, ತಾವೀಗ ನಿಮಗೆ ಶೇಂಗಾದ ಎಣ್ಣೆಗೆ ಶೇಂಗಾ ಬೇಕು, ಕುಸುಬೆ ಎಣ್ಣೆ ಮಾಡ್ಬೇಕಾದ್ರೆ ಕುಸುಬೆ ಬೇಕು, ಕೊಬ್ಬರಿ ಬೇಕಾಗತ್ತವೆ. ನೀವು ಹೇಗೆ ಒಳ್ಳೆ ಕ್ವಾಲಿಟಿ ತಗೋಬೇಕು, ಅದು ಹೇಗೆ ವ್ಯವಸ್ಥೆ ಮಾಡ್ಕೋತೀರಿ, ಹೇಗೆ ಪೂರೈಕೆ ಮಾಡ್ತಾರೆ ನಿಮ್ಗೆ, ಯಾರು ಮಾಡ್ತಾರೆ ಸರ್? ಶೇಂಗಾಗೆ ನಮ್ಮ ರೀಜನ್ ಅಲ್ಲೇ ಬೆಳೀತಾರೆ. ಸೊ ಶೇಂಗದ್ದು ನಮಗೆ ಆಪ್ಷನ್ ಸಿಗುತ್ತೆ, ಅಂದ್ರೆ ನಮ್ಗೆ ಹೈಯೆಸ್ಟ್ ಕ್ವಾಲಿಟಿ ನಮ್ಗೆ ಕಾಣಿಸುತ್ತೆ ಇಲ್ಲಿ. ಕಷ್ಟಪಟ್ಟು ಹುಡುಕೋದು ಸರಿಯಲ್ಲ ನಮ್ಗೆ, ಏನಂದ್ರೆ ವೆನ್ ಟ್ರೇಡರ್ಸ್ ಇದಾರೆ, ನಾವು ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಿ ಸರ್, ಕ್ಲೀನ್ ಮಾಡಿ ಡ್ರೈ ಮಾಡಿ ಕೊಡುವಂತ ವೆಂಡರ್ ಹತ್ರ ತಗೊಂತ ಇದ್ದೀವಿ. ಯಾಕಂದ್ರೆ ಮ್ಯಾನ್ ಪವರ್ ನಮ್ಗೆ ಇವಾಗ ಸದ್ಯಕ್ಕೆ ಶಾರ್ಟೇಜ್ ಇರೋದ್ರಿಂದ ನಾವು ಅದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಡೈರೆಕ್ಟ್ ಆಗಿ ಸೀಡ್ಸ್ ನ ಡ್ರೈ ಆಗಿರೋದು ಕ್ಲೀನ್ ಮಾಡಿ ಸ್ವಚ್ಛತೆ ಇರೋದನ್ನ ತಗೊಂತ ಇದ್ದೀವಿ ಸರ್. ಮುಂದೆ ನಾವು ಡಿಕಾಟ್ ನಾವೇ ಮಾಡ್ಕೊಂಡು ಮುಂದೆ ಇದೆ ಸರ್, ಮುಂದೆ ಮಾಡೋಣ. ಸದ್ಯಕ್ಕೆ ಅಂತೂ ಅದನ್ನ ತಗೊಂತ ಇದೀವಿ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಟೈಮ್ ಎಲ್ಲ. ಸೊ ಅಲ್ಲಿ ನಮ್ಗೆ ಕ್ವಾಲಿಟಿ ಸೀಡ್ ಸಿಗುತ್ತೆ ಸರ್, ನಮ್ಗೆ ಲೋಕಲಿ ಕ್ವಾಲಿಟಿ ಸೀಡ್ ಸಿಗುತ್ತೆ ಸ್ಥಳೀಯವಾಗಿ. ಹಾ ಸರ್, ಸ್ಥಳೀಯ ಕುಸುಬೆ ಎಣ್ಣೆ ಏನಿದೆಲ್ಲ ಸರ್, ಕುಸುಬೆ ಸ್ಪೆಷಲಿ ನಮಗೆ ಲಿಂಗ್ಸೂರು, ಮಸ್ಕಿ, ಆಮೇಲೆ ಸ್ವಲ್ಪ ಈ ಬೀದರ್ ಅಂದ್ರೆ ಬಾಲ್ಕಿ ಆ ಬೆಲ್ಟ್ ಅಲ್ಲಿ ನಮಗೆ ಕುಸುಬೆ ಕುಸುಬೆ ಸಿಗುತ್ತೆ ಸರ್. ಬಟ್ ಸ್ಟಿಲ್ ಮುಂಚೆ ನಾವು ಕೇಳ್ತಾ ಇರೋ ಕುಸುಬೆ ಬೆಳೆಯೋದು ಇವಾಗ ನಮ್ಮ ಕಡಿಮೆ ಆಗಿದೆ. ಸೊ ನನಗೇನಂದ್ರೆ ಹೋಪ್ ಈ ವರ್ಷ ತುಂಬಾ ಗಾಣಗಳು ಬಂದವ ಸರ್ ನಮ್ಮ ಸ್ಟೇಟಲ್ಲಾಗಲಿ ಎಲ್ಲ ಕಡೆ. ಸೊ ಹೋಪ್ಫುಲ್ಲಿ ಎಲ್ಲ ಫಾರ್ಮರ್ಸ್ ರೈತರು ಈ ಸಾರೆ ಕುಸುಬೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಅನ್ಕೊಂಡಿದ್ದೀವಿ ಸರ್. ಯಾಕೆ ತಾವು ಸೂರ್ಯಕಾಂತಿ ಎಣ್ಣೆಯನ್ನು ತೆಗಿಲಿಕ್ಕೆ ಆಗೋದಿಲ್ವಾ? ಅದನ್ನು ಹಾಕಿಲ್ವಾ ಸೂರ್ಯಕಾಂತಿ? ಯಾಕಂದ್ರೆ ಬೆಳೀತಾರೆ, ಸೂರ್ಯಕಾಂತಿ ಸಿಗತ್ತೆ ನಿಮಗೆ. ಕುಸುಬೆಕ್ಕಿಂತಲೂ ಸನ್ಫ್ಲವರ್ ಸಿಗ್ತದೆ ಎಲ್ಲ. ಸ್ವಲ್ಪ ಸಪ್ಲೈ ಶಾರ್ಟೇಜ್ ಥರ ನಮಗೆ ಅನಿಸ್ತು ಸರ್, ಅವೈಲಬಿಲಿಟಿ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅನ್ನೋದು ಭಾವನೆ ಇತ್ತು. ಸೊ ಹಂಗಾಗಿ ಸದ್ಯಕ್ಕೆ ಆ ಸೀಡ್ ಬೇಡ ಅಂತ ನಾವು ಅದನ್ನು ಬಿಟ್ಟಿದ್ವಿ, ಈ ವರ್ಷಕ್ಕೆ ಬಿಟ್ಟಿದ್ದೀವಿ ಸರ್. ಮುಂದಿನ ದಿನದಲ್ಲಿ ಅದು ನಮಗೆ ಸಪ್ಲೈಯರ್ ಕರೆಕ್ಟಾಗಿ ರೈತರು ಯಾರು ಬೆಳೀತಾರೆ ಅನ್ನೋದು ನಾವು ಯೂನಿವರ್ಸಿಟಿ ತ್ರೂನೇ ನೋಡ್ತಾ ಇದೀವಿ ಸರ್. ಈಗ ತಾವು ಎರಡು ಯೂನಿಟ್ಗಳನ್ನು ಹಾಕೊಂಡ್ರಿ? ಹೌದು. ಎರಡು ಯೂನಿಟ್ಟು ಜೊತೆಗೆ ಫಿಲ್ಟರಿಂಗ್ ಯೂನಿಟ್ಟು ಎಲ್ಲ ಖರ್ಚು ಎಷ್ಟಾಯ್ತು ತಮಗೆ ಸರ್? ಈಚ್ ಮಷಿನ್ ಅದೇ ಸರ್, 2.5 lakhs ಮಷಿನ್, 2 lakhs to 2.5 lakhs ಗಾಣದ ಮಷಿನ್ ಆಗುತ್ತೆ ಸರ್. ಆಮೇಲೆ ಫಿಲ್ಟರ್ ನಿಮಗೆ 80,000 ಈಚ್ ಫಿಲ್ಟರ್, 80,000 ಅಂದ್ರೆ 80,000 ಒಂದು ಫಿಲ್ಟರ್ ಇದೆ ಸರ್ ಅದು. ಸೊ ಅವೆರಡು ಮಷಿನ್ ತಗೊಂಡಿದ್ದೀವಿ ಸರ್. ಹೇಗೆ ಅನಿಸ್ತದೆ ನಿಮಗೆ ಈಗ ಈಗ ಪ್ರಾರಂಭ ಆಗಿ ಬಹಳ ಇನ್ನೂ ಅವಧಿ ಆಗಿಲ್ಲ, ಹೇಗೆ ಅನಿಸ್ತದೆ ನಿಮಗೆ ಎಂಟ್ರಿ ಆಗಿದ್ರೆ ಈಗ ಸ್ಟಾರ್ಟ್ಅಪ್ ಅಲ್ಲಿ ಸರ್? ಆಕ್ಚುಲಿ ಗಾಣದ ಎಣ್ಣೆ ಅಂದ್ರೆ ಸರ್ ಇಟ್ ಈಸ್ ಆಲ್ವೇಸ್ ಲೈಕ್ ಎಲ್ಲರಿಗೂ ಬೇಕು ಎಣ್ಣೆ. ಹೌದು, ಎಲ್ಲರಿಗೂ. ಇಟ್ ಈಸ್ ಮೀ ಟು ಪ್ರಾಡಕ್ಟ್. ಆದ್ರೆ ಜನ ಏನಂತಾರೆ 350 ಅಂದ್ರೆ ಹೇ ಬಹಳ ಕಾಸ್ಟ್ಲಿ ಆಯ್ತು ಅಂತ ಹೇಳ್ತಿರ್ತಾರೆ. ನನಗೆ ಯಾವಾಗ್ಲೂ ಈ ಕ್ವಶನ್ ಇಷ್ಟ ಸರ್. ನನಗೆ ಈ ಕ್ವಶನ್ ತುಂಬಾ ಇಷ್ಟ. ಯಾಕಂದ್ರೆ ಸರ್ ಇದು ಗಾಣದ ಎಣ್ಣೆ ಏನಿದೆಲ್ಲ ಸರ್, ಇಟ್ ಈಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಾರೆ ಇದನ್ನ. ಇದು ಹೆಂಗೆ ಅಂದ್ರೆ ಎತ್ತುಗಳು ಅವಾಗ ಏನ್ ತಿರುಗ್ತಾ ಇತ್ತಲ್ಲ, ಎತ್ತಿನಗಾಣದ ಅದು ಏನ್ ಸ್ಲೋ ಅಂದ್ರೆ 13 RPM ಅಂದ್ರೆ 13-14 ರೌಂಡ್ ಪರ್ ಮಿನಿಟ್ ಓಡ್ತಾ ಇತ್ತಲ್ಲ ಸರ್, ಅದೇ ಮೆಕ್ಯಾನಿಸಮ್ ಮೇಲೆ ಈ ಗಾಣದ ಮಷಿನ್ ಮಾಡಿರೋದು. ಸೊ ನಿಮಗೆ ಆ 13-14 RPM ಅಲ್ಲಿ ಓಡಿದಾಗ ಒಳಗಡೆ ಸೀಡು ಬಿಸಿ ಆಗಲ್ಲ ಸರ್. ಸೊ ಬಿಸಿ ಆಗದೇ ಇರೋ ಕಾರಣಕ್ಕೆ ಈ ಆಯಿಲ್ ಏನ್ ಯೂಸೇಜ್ ಇರುತ್ತಲ್ಲ ಸರ್ ಮನೇಲಿ, ಸೊ ಅಲ್ಲಿ ಏನಾಗುತ್ತೆ ನಿಮಗೆ 40-50% ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ರಿಫೈನ್ಡ್ ಆಯಿಲ್ ತಮ್ಮ ಮನೆಗೆ 10 liters per month ತರ್ತೀರಾ ಅನ್ಕೊಳ್ಳಿ ಸರ್. ಸೊ ನಿಮಗೆ ಗಾಣದ ಎಣ್ಣೆ ಯೂಸ್ ಮಾಡಿದ್ರೆ 5-6 liters ಸಾಕು. ಸೊ ನಿಮಗೆ ಕ್ಯಾಲ್ಕುಲೇಷನ್ ವೈಸ್ ಒಂದು ತಿಂಗಳಕ್ಕೆ ಏನ್ ಖರ್ಚು ಮಾಡಿದಿರಲ್ಲ ಸರ್, ಆ ಖರ್ಚು ಸೇಮೇ ಉಳಿಯುತ್ತೆ. ಇದ್ರಲ್ಲಿ ಏನಂದ್ರೆ ನಿಮಗೆ ಕ್ವಾಲಿಟಿ ಸಿಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಸೊ ಈ ತರ ನಾವು ಸ್ಟಾರ್ಟ್ ಮಾಡಿದೀವಿ ಸರ್ ಎಜುಕೇಟ್ ಮಾಡೋದಕ್ಕೆ. ಇವಾಗ ನಾವು ಇವನ್ ಮಾರ್ಕೆಟಿಂಗ್ ಕಂಟೆಂಟ್ ಅಲ್ಲಿನೂ ಇದನ್ನ ಹಾಕ್ತಾ ಇದೀವಿ ಸರ್, ನಾವು ನಮ್ದು ಬರೋ ಫ್ಲೈಯರ್ಸ್ ಅಲ್ಲಿ ಮಾರ್ಕೆಟಿಂಗ್ ಇದು ಮಾಡೋದಕ್ಕೆ ನಾವು ಇದನ್ನ ಎನ್ಕರೇಜ್ ಮಾಡಿ ಎಲ್ಲರಿಗೂ ಸರ್ ಇದು ಆಯಿಲ್ ಏನಂದ್ರೆ ಎಲ್ಲರಿಗೂ ಬೇಕು. ಈ ಕ್ಯಾಲ್ಕುಲೇಷನ್ ಅರ್ಥ ಮಾಡೋದು ನಾವು ಟ್ರೈ ಮಾಡ್ತಾ ಇದೀವಿ ಸರ್. ನಮ್ಮ ಕಡೆಯಿಂದ ಇದು ಅರ್ಥ ಆಯ್ತು ಅಂದ್ರೆ ಎಲ್ಲರೂ ಗಾಣದ ಎಣ್ಣೆನೆ ಬರ್ತಾರೆ ಸರ್. ಮತ್ತೆ ಪ್ರಧಾನಮಂತ್ರಿ ಉದ್ಯೋಗ ಜನರೇಷನ್ ಸ್ಕೀಮ್, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್, ಈ ಒಂದು ಯೋಜನೆಯಡಿ ತಾವು ಲಾಭವನ್ನು ಪಡ್ಕೋತಿದ್ದೀರಿ, ಬ್ಯಾಂಕ್ ಲೋನವನ್ನು ಮಾಡಿದಿರಿ, ಹೇಗೆ ಇಲ್ಲಿ ನಿಮಗೆ ಮರುಪಾವತಿ ವ್ಯವಸ್ಥೆಗಳನ್ನು ಹೇಗೆ ಮಾಡ್ತಾರೆ ಬ್ಯಾಂಕಿಂದ, ಜೊತೆಗೆ ಇಂಟ್ರೆಸ್ಟ್ ಅದು ಹೇಗೆ ಹಾಕ್ತಿರ್ತಾರೆ ಬ್ಯಾಂಕಲ್ಲಿ? ಸರ್ ನಿಮಗೆ ಟರ್ಮ್ ಲೋನ್ಗೆ ಇಂಟ್ರೆಸ್ಟ್ ಫಿಕ್ಸ್ಡ್ ಇಂಟ್ರೆಸ್ಟ್ ಇದೆ. ಆಮೇಲೆ ಕ್ರೆಡಿಟ್ ಏನು ಕೊಡ್ತಾರಲ್ಲ ಸರ್ ನಿಮಗೆ ಅಂದರೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ, ಆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ನೀವು ಯಾವ ಥರ ಯೂಸ್ ಮಾಡ್ತಾ ಇರ್ತೀರ ಅದಕ್ಕೆ ಆ ಪರ್ಸೆಂಟೇಜ್ ಹಾಕೊಂಡು ಹೋಗ್ತಾರೆ ಸರ್. ಈಗ ನಿಮಗೆ ಫಾರ್ ಎಕ್ಸಾಂಪಲ್ 5 lakhs ನಿಮಗೆ ರಾ ಮೆಟೀರಿಯಲ್ ತೊಗೊಳೋದಕ್ಕೆ ಇಟ್ಟಿದ್ದಾರೆ ಅಂದರೆ ನೀವು ಒಂದೇ ಸರಿ 5 lakhs ಯೂಸ್ ಮಾಡಲಿಕ್ಕಿಲ್ಲ, ನೀವು 1 lakh ಯೂಸ್ ಮಾಡ್ತೀರ, ಅದ್ರದ್ದು ಇಂಟ್ರೆಸ್ಟ್ ಬೀಳ್ತಾ ಇರುತ್ತೆ. ನೆಕ್ಸ್ಟ್ ರಾ ಮೆಟೀರಿಯಲ್ ಮತ್ತೆ ಪರ್ಚೇಸ್ ಮಾಡಿದಾಗ ಮತ್ತೆ ನೀವು ತಗೊಂತೀರ ಅದರಲ್ಲಿ. ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಅಲ್ಲ, ಅಂದಾಜು ಎಷ್ಟು ಪ್ರತಿಶತ ಬಡ್ಡಿ ಆಗ್ಬೋದು ನಿಮ್ಮ ಕರೆಂಟ್? ಆನ್ಯುವಲಿ 9.3-9.7% ವರೆಗೆ ಇರುತ್ತೆ ಆನ್ಯುವಲ್ ಇಂಟ್ರೆಸ್ಟ್. ಬಟ್ ನಿಮಗೆ ವಿತೌಟ್ ಕೊಲಾಟ್ರಲ್ಸ್ ಅಂಡ್ ಈ ಸಾಲ ಅನ್ನೋದು ಸ್ಪೆಷಲಿ ಬ್ಯಾಂಕ್ ಇಂದ ದಟ್ಟು ಅದು ರಾ ಮೆಟೀರಿಯಲ್ ತಗೊಳ್ಳೋದಕ್ಕೆ ಏನಿದೆಲ್ಲ ಸರ್, ಇಟ್ ಈಸ್ ವೆರಿ ವೆರಿ ಕನ್ವೀನಿಯಂಟ್ ಸರ್. ನಿಮಗೆ ಯಾವುದೇ ತರ ಭಯ ಇರಲ್ಲ, ನಾನು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ಇಟ್ಕೋಬಹುದು, ಅದನ್ನ ಸೇಲ್ ಮಾಡೋದಕ್ಕೆ ನಾವು ಮಾಡಬಹುದು. ಈಗ ಮಾಡೋದಕ್ಕೆ ಇದ್ದೀರಿ ಅಂದಮೇಲೆ ನೀವು ಮಾಡ್ತೀರಾ, ಬಟ್ ರಾ ಮೆಟೀರಿಯಲ್ ರೈಟ್ ಟೈಮಲ್ಲಿ ಪರ್ಚೇಸ್ ಮಾಡ್ಬೇಕು ಸರ್. ಇವಾಗ ಸೀಸನಲ್ ಕ್ರಾಪ್ ಲೈಕ್ ಇದು ನಮ್ದು ಕುಸುಬೆ ಎಣ್ಣೆ ವರ್ಷಕ್ಕೆ ಒಂದೇ ಸರಿ ನಿಮಗೆ ಸಿಗೋದು, ನೀವು ಅದನ್ನ ಸ್ಟಾಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಈ ಲೋನ್ ಅಲ್ಲಿ ಇರೋ ದುಡ್ಡನ್ನ ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು ಸರ್. ಹೇಗೆ ಅನಿಸತ್ತೆ ರೀ ಪ್ರಕಾಶ್ ಅವರು, ಈಗ ಎಣ್ಣೆ ಉತ್ಪಾದನೆ ಪ್ರಾರಂಭ ಮಾಡಿದ್ರಿ, ಶೇಂಗಾದ ಎಣ್ಣೆ, ಕುಸುಬೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಉತ್ಪಾದನೆ ಮಾಡಿದ್ರಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ? ಹೇಗೆ ಜನ ಬೇಡಿಕೆ ಬರ್ತಾ ಇದೆಯಾ, ಸಾಕಷ್ಟು ಬಂದು ಹೋಯ್ತಾ ಇದ್ದಾರೆ ಅನಿಸ್ತಾ ನಿಮಗೆ, ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸ್ಟಾಕ್ ಜಾಸ್ತಿ ಉಳಿತದೆ ಹೇಗೆ? ಇದು ಹೆಂಗಂದ್ರೆ ಸರ್, ಒಂದ್ ಸಾರಿ ತಗೊಂಡೋಗೋದಕ್ಕೆ ಹೆಸಿಟೇಷನ್ ಇರುತ್ತೆ ಸರ್ ಯಾರಿಗೆ. ಸೊ ಒಂದ್ ಸಾರಿ ಫಸ್ಟ್ 1 liter ತಗೊಂಡೋಗ್ತಾರೆ, ನೆಕ್ಸ್ಟ್ ತಗೊಂಡೋಗೋದೇ 5 liter ಕ್ಯಾನ್ ನಮ್ಮಲ್ಲಿ. ಸೊ ಹಂಗಾಗಿ ಒಂದ್ ಸಾರಿ ತಗೊಂಡೋಗೋದು ಫಸ್ಟ್ ಡಿಸಿಷನ್ ಅಷ್ಟೇ ಕಷ್ಟ ಆಗುತ್ತೆ. ತಗೊಂಡು ಹೋದ್ಮೇಲೆ ಒನ್ ಮಂತ್ ಏನು ಯೂಸೇಜ್ ಗೊತ್ತಾಗುತ್ತಲ್ಲ ಸರ್, ಕ್ಯಾಲ್ಕುಲೇಷನ್ ಕಂಟಿನ್ಯೂಸ್ ಆಗಿ ತಗೊಂಡು ಹೋಗ್ತಾರೆ ಸರ್. ಅದೇ ಸರ್, ಇದಕ್ಕೆ ಏನಂದ್ರೆ ಸಪ್ಲೈಯೇ ಪ್ರಾಬ್ಲಮ್ ಆಗುತ್ತೆ ಸರ್. ಆಮೇಲೆ ಆಮೇಲೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಆದಂಗೆಲ್ಲ ನಾವು ಅಷ್ಟು ಇಕ್ವಿಪ್ಡ್ ಇರ್ಬೇಕು ಸರ್. ವಿ ಶುಡ್ ಹ್ಯಾವ್ ಪ್ಲಾನ್ ಈಗ ನೆಕ್ಸ್ಟ್ ಇಯರ್ಗೆ ಹೌ ಮಚ್ ಇಸ್ ದಟ್ ಕೆಪಾಸಿಟಿ ನೀವು ಇನ್ಕ್ರೀಸ್ ಮಾಡಬೇಕು ಅನ್ನೋದು ಬೇಕೇ ಬೇಕು ಸರ್. ಬಟ್ ಈ ಬಿಸ್ನೆಸ್ ಅಲ್ಲಿ ಅಂದ್ರೆ ದಿಸ್ ಇಸ್ ನಾಟ್ ಆಕ್ಚುಲಿ ಬಿಸ್ನೆಸ್ ಸರ್. ನಮ್ಮ ಡಾಕ್ಟರ್ ಉದಯ್ ಕುಮಾರ್ ಇಡೋಣಿ ಪ್ರಕಾರ ಅವ್ರು ಹೇಳೋದು ಇಟ್ ಈಸ್ ಅ ಸರ್ವಿಸ್. ಸೊ ಈ ಪ್ರಕಾರ ಲೈಕ್ ನೀವು ಇಷ್ಟಪಟ್ಟು ಈ ಕೆಲಸ ಮಾಡಿದ್ರೆ ಇಟ್ ವಿಲ್ ಕಂಟಿನ್ಯೂಸ್ಲಿ ಗೋ. ನೀವು ಏನು ಭಯ ಪಡೋದಿಲ್ಲ. ಈಗ ಎರಡು ಯೂನಿಟ್ಗೆ ಎಷ್ಟು ಜನ ಬೇಕಾಗುತ್ತೆ ಪ್ರತಿನಿತ್ಯ ಅದನ್ನ ಕೆಲಸ ಮಾಡ್ಲಿಕ್ಕೆ ಅಥವಾ ಜೊತೆಗೆ ಜನ ಬೇಕಾ ಸರ್? ಒಂದು ಮಷಿನ್ಗೆ ಒಬ್ರು ಅಂತ ನಾವು ಮಿನಿಮಮ್ ಬೇಕೇ ಬೇಕು ಸರ್. ಅದು ಇಂಡಿವಿಜುವಲಿ ಆಪರೇಟ್ ಮಾಡ್ಬೇಕಾಗತ್ತೆ, ಅದು ಆಯಿಲ್ ಬರೋದು ತೆಗಿಯೋದು ಅದೆಲ್ಲ ಕೆಲಸ ಮಾಡ್ಲೇ ಒಬ್ರು ಸಪರೇಟ್ ಆಗಿ ಇರ್ಲೇಬೇಕು. ಸೊ ಇಬ್ರು ಮಿನಿಮಮ್. ಸೊ ಮೂರಿಂದ ನಾಲ್ಕು ಜನ ಇದ್ರೆ ನಿಮ್ಗೆ ಸೀಡ್ ಕ್ಲೀನಿಂಗ್ ಆಗ್ಲಿ, ಸೀಡ್ ಸಾರ್ಟಿಂಗ್, ಸ್ಪೆಷಲಿ ಸರ್ ನಮ್ಮಲ್ಲಿ ಶೇಂಗಾ ಏನ್ ತಗೊಂತೀವಲ್ಲ ಸರ್, ಅದರಲ್ಲಿ ಕೆಟ್ಟೋಗಿರೋ ಸೀಡ್ ಮ್ಯಾನ್ಯುವಲಿ ಸಪರೇಟ್ ಮಾಡ್ತೀವಿ ಸರ್. ನಾವು ಕೆಟ್ಟೋಗಿರೋದು ಯಾಕೆ ಸಪರೇಟ್ ಮಾಡ್ತೀವಿ ಅಂದ್ರೆ ನಾವು ಅಫ್ಲಾಟಾಕ್ಸಿನ್ ಕಂಟೆಂಟ್ ಅದ್ರಲ್ಲಿ ಬರಬಾರ್ದು, ಇಟ್ಸ್ ಅ ಪಾಯ್ಸನ್. ಸೊ ಅದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್. ಬಂದ ತಕ್ಷಣ ನಾವು ತಗೊಂಡಾಗಲ್ಲ, ಅದಕ್ಕೆ ಟೈಮ್ ಬೇಕು, ಅದಕ್ಕೊಂದು ಲೇಬರ್ ಬೇಕು. ಸೊ ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಸರ್, ಅದಕ್ಕೆ ಮ್ಯಾನ್ ಪವರ್ ಬೇಕೇ ಬೇಕು. ಕೊಬ್ಬರಿ ಅದು ಎಲ್ಲಿಂದ ತರಿಸ್ತೀರಿ ಕೊಬ್ಬರಿ ಸರ್? ಕೊಬ್ಬರಿ ನಮಗೆ ತಿಪ್ಟೂರಿಂದ ತರಿಸ್ತೀನಿ ಸರ್ ನಾನು. ಅದು ಗಿಟ್ಕಾ ಕೊಬ್ಬರಿ ಅಂತ ಫುಲ್ ಸೈಜ್ ಅಂದ್ರೆ ನಮ್ಮಲ್ಲಿ ಬರೋ ಒಳ್ಳೆ ಕ್ವಾಲಿಟಿ. ನಮ್ಗೆ ಗೊತ್ತಿರೋರೊಬ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್, ನಾವು ಅವ್ರ ಹತ್ರನೇ ಪರ್ಚೇಸ್ ಮಾಡೋದು. ತುಂಬಾ ದೊಡ್ಡ ಸೈಜ್ ಅಂದ್ರೆ ಎರಡು ಕೈಯಲ್ಲಿ ಒಂದಾಗುತ್ತೆ ಸರ್, ದೊಡ್ಡ ಸೈಜ್ ಸಿಗುತ್ತೆ. ಹೇಗಣ ಸರ್ ಪ್ರಕಾಶ್ ಅವರೇ, ಎಣ್ಣೆ ಉತ್ಪಾದನೆ ಘಟಕವನ್ನು ಹಾಕೊಂಡಿರ್ತಾವೆ, ಇತ್ತೀಚೆಗೆ ಏನಾಗ್ತದೆ ಜನರಲ್ಲಿ ಈ ಒಂದು ಫಿಲ್ಟರ್ಡ್ ಆಯಿಲ್ಗಳು ತಿಂದು ಸಾಕಷ್ಟು 100 ರೂಪಾಯಿ ಲೀಟರ್ ಸಿಗ್ತಿತ್ತ ಎಣ್ಣೆಯನ್ನ, ಈಗ 350 ರೂಪಾಯಿ ಲೀಟರ್ ಈ ಗಾಣದ ಎಣ್ಣೆ ಅಂತ ಅಂದ್ಕೊಳ್ಳಿ ಜನ ಹೆದರ್ ಬಿಡ್ತಾರೆ, ಹಬ್ಬ ಇಷ್ಟು 350 ರೂಪಾಯಿ ಲೀಟರ್ ಹೇಗಿದ್ವು ಅಂತಕ್ಕಂಥ ವಿಚಾರ. ಈಗ ಅದರಿಂದ ಸಾಕಷ್ಟು ಜನಕ್ಕೆ ತಿಳುವಳಿಕೆ ಬಂದಿದೆ. ಈಗ ಫಿಲ್ಟರ್ಡ್ ಆಯಿಲು ಅಥವಾ ನೀವೇನಂತೀರಿ ರಿಫೈನ್ಡ್ ಆಯಿಲು ಫಿಲ್ಟರ್ ಆಯಿಲು ತಿಂದು ಜನರಲ್ಲಿ ಆರೋಗ್ಯ ಒಂದು ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬರ್ತಾ ಇದೆ, ಸರಿಯಲ್ಲ ಇದನ್ನು ತಿನ್ನೋದು ನಾವು ರಿಫೈನ್ಡ್ ಆಯಿಲ್ಗಳನ್ನು ತಿನ್ನೋದು ಅಂತಕ್ಕಂಥದ್ದು ತಿಳುವಳಿಕೆ ಜನರಲ್ಲಿ ಬರ್ತಾ ಇದೆ. ಹೀಗಾಗಿ ಸ್ಲೋ ಆಗಿ ಎಲ್ಲರೂ ಗಾಣದ ಎಣ್ಣೆ ಕಡೆ ಹೋಗ್ತಾ ಇದ್ದಾರೆ, ಒಬ್ಬೊಬ್ಬರು ಹೋಗೋದನ್ನ ತಗೊಂಬರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಹೇಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬಂತಂದ್ರೆ ಇದನ್ನ ಉತ್ಪಾದನೆ ಜಾಸ್ತಿ ಮಾಡ್ಲಿಕ್ಕೆ ಆಗತ್ತಾ ತಮಗೆ? ಸರ್ ಡೆಫಿನೆಟ್ಲಿ ಆಗುತ್ತೆ ಸರ್. ಇದಕ್ಕೆ ಬೇಕಾಗಿರೋದು ಮಿನಿಮಮ್ ಇಸ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ನಿಮಗೆ ಮಷೀನ್ಸ್ ಇನ್ಕ್ರೀಸ್ ಮಾಡಬೇಕು ಸರ್, ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು. ಈಗ ಒಂದು ಮಷೀನಲ್ಲಿ ನೀವು 8 ಅವರ್ಸ್ ರನ್ 10 ಅವರ್ಸ್ ರನ್ ಮಾಡಿದ್ರೂ ನೀವು ಅದನ್ನು ಡಬಲ್ ಮಾಡಬೇಕು ಅಂದರೆ ಇನ್ನೊಂದು ಮಷೀನ್ ತೊಗೊಳೋದ್ರಲ್ಲೇ ಮೀನಿಂಗ್ ಇದೆ. ಅಲ್ಲ, ಮುಂದಿನ ದಿನಗಳಲ್ಲಿ ನೀವೇ ಲಾರ್ಜ್ ಸ್ಕೇಲ್ನಾಗಿ ಶೇಂಗಾ ಉತ್ಪಾದನೆ ಮಾಡೋದು, ಶಾಫ್ ಫ್ಲವರ್ ಉತ್ಪಾದನೆ ಮಾಡೋದು, ನೀವೇ ಕಾಂಟ್ರಾಕ್ಟ್ ಫಾರ್ಮರ್ಸ್ ಇಟ್ಕೊಂಡು ಎಗ್ರಿಮೆಂಟ್ ಮಾಡಿಕೊಂಡು ಪರ್ಚೇಸಿಂಗು ಪ್ರೊಡಕ್ಷನ್ ಲಿಂಕ್ ಮಾಡಿಕೊಂಡು ಮಾರ್ಕೆಟಿಂಗ್ ಲಿಂಕ್ ಮಾಡ್ಕೊಂಡ್ರೆ ಒಳ್ಳೆ ಇನ್ನೂ ಲಾಭ ಬರ್ಬೋದು ಅಥವಾ ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡ್ಬೋದು ತಾವು? ಎಸ್ ಸರ್, ಇದು ಆಲ್ರೆಡಿ ನಾವು ನಮ್ಮ ಪ್ರಾಜೆಕ್ಟಲ್ಲಿ ಇಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್. ಫಸ್ಟ್ ಇಯರ್ ನಾವು ಡೈರೆಕ್ಟ್ ಆಗಿ ತೊಗೊಂಡು ಮಾಡೋದಂತಲೇ ನಮ್ಮ ಪ್ಲಾನ್ ಇದೆ. ಸೆಕೆಂಡ್ ಇಯರ್ ಥರ್ಡ್ ಇಯರಿಂದ ನಾವು ಡೈರೆಕ್ಟ್ ಆಗಿ ಫಾರ್ಮರ್ಸ್, ಇವಾಗ ಆಲ್ರೆಡಿ ನಾವು ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಆ್ಯಂಡ್ ನಾವು ಇನ್ನೂ ಲೈಕ್ ವಿಲ್ ಹ್ಯಾಪಿ ಯಾರಾದರೂ ಇನ್ನೂ ನಮ್ಮ ಜೊತೆಗೆ ಮಾತಾಡೋಂಗಿದ್ರೆ ಸೀಡ್ಸ್ ನಾವು ಪ್ರೊವೈಡ್ ಮಾಡ್ತೀವಿ, ನಾವು ಅವ್ರ ಹತ್ರ ಎಲ್ಲ ಪರ್ಚೇಸ್ ಮಾಡ್ತೀವಿ, ಅವ್ರು ಎಷ್ಟು ಬೆಳೆದ್ರೂ ಅದಷ್ಟು ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಕಡೆಯಿಂದ ನಿಮ್ಗೆ ಗೊತ್ತಿರೋರು ಯಾರಾದರೂ ಕನೆಕ್ಟ್ ಆದ್ರೂ ನಮ್ಗೆ ಹೇಳಿ ಸರ್. ನೇರವಾಗಿ ರೈತರು ಸಂಪರ್ಕ ಮಾಡಬಹುದು, ಒಳ್ಳೆ ರೈತರು ಬೆಳೆದು ಕೊಡ್ತೀವಿ, ನಾವು ಬೆಳೆದು ಕೊಡ್ತೀವಿ ಅಂದ್ರೆ ನಾವು ಒಳ್ಳೆ ಪ್ರೈಸ್ ಕೊಡ್ತೀವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ ರೈತರಿಗೆ ತಾವು ಪ್ರೋತ್ಸಾಹ ನೀಡಬಹುದು. ಎಸ್ ಸರ್, ಎಸ್ ಸರ್, ನಾವು ಅದೇ ಎಲ್ಲ ಪರ್ಚೇಸ್ ಮಾಡ್ಬಿಡ್ತೀವಿ ಸರ್. ಒಮ್ಮೆ ನಿಮ್ಮ ನಂಬರ್ ಅನ್ನು ಹೇಳಿ, ಯಾರಾದರೂ ಈ ಒಂದು ಗಾಣದ ಎಣ್ಣೆಯನ್ನು ಬೇಕಾಗಿದೆ ನಮಗೆ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದು, ಜೊತೆಗೆ ರೇಟನ್ನು ಹೇಳಿ, ನಿಮ್ಮ ಗಾಣದ ಎಣ್ಣೆ ರೇಟ್ ಹೇಗಿದೆ, ಜೊತೆಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡಿ. ಎಸ್ ಸರ್, ನನ್ನ ನಂಬರ್ 9986-740-7405-765. ಎಸ್ ಸರ್. ಸೊ ಶೇಂಗಾ ಎಣ್ಣೆ 350 ರುಪೀಸ್ ಅಂದ್ರೆ 350 ಪರ್ ಲೀಟರ್ ಸರ್, ಪರ್ ಲೀಟರ್ ನಮ್ಮಲ್ಲಿ. ಆಮೇಲೆ ಕುಸುಬೆ 380 ಪರ್ ಲೀಟರ್. ಆಮೇಲೆ ಕೊಬ್ಬರಿ ಎಣ್ಣೆ 400 ರೂಪಾಯಿ ಪರ್ ಲೀಟರ್ ಸರ್. 400 ರೂಪಾಯಿ, 400 ಪರ್ ಲೀಟರ್. ಒಳ್ಳೆಯದು ಪ್ರಕಾಶ್ ಅವರೇ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉತ್ಪಾದನೆಯನ್ನು ಕೊಡಿ ನಮ್ಮ ರಾಯಚೂರು ಜನರಿಗೆ. ವಿಶೇಷವಾಗಿ ಎಣ್ಣೆ ಅಂತಂದರೆ ಇದು ಪ್ರತಿನಿತ್ಯ ಬಳಸ್ತಕ್ಕಂಥ ಒಂದು ವಸ್ತು ಇರೋದರಿಂದ ಗುಣಮಟ್ಟ ಭಾಳ ಮುಖ್ಯ ಇಲ್ಲಿ. ಎಸ್ ಸರ್, ಒಳ್ಳೆಯ ಗುಣಮಟ್ಟ ದೊರೆಯುವಂತಾಗಲಿ, ಜೊತೆಗೆ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಜನರಿಗೆ ಒಂದು ಸೇವೆ, ಜೊತೆ ತಮಗೂ ಸಹ ಏನು ಮಾಡಿದ್ದಕ್ಕೂ ಪ್ರತಿಫಲ ಬೇಕೇ ಬೇಕು, ಅದು ಸಹ ಇರಲಿ ಅಂತಕ್ಕಂಥ ಆಶಯದೊಂದಿಗೆ ಇದುವರೆಗೆ ನಿಮ್ಮ ಒಂದು ಸ್ಟಾರ್ಟಪ್ ಪ್ರಾರಂಭ ಮಾಡಿದ್ದು, ಜೊತೆಗೆ ಪ್ರಧಾನಮಂತ್ರಿ ಉದ್ಯೋಗ ಜನರೇಷನ್ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮಲ್ಲಿ ಯಾವ ರೀತಿ ಸ್ಟಾರ್ಟಪ್ ಪ್ರಾರಂಭ ಮಾಡಿದಂಥಕ್ಕಂಥ ವಿಚಾರವನ್ನು ತಾವು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಯಶಸ್ಸು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೆ